ನಮ್ಮ ಊರನ್ನು ಬೇಗ ಸೇರಲಿ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಬುಡೋದು ಹೊಸ ಬಂಡಿ ಹೊಡೆಯುನು ಹಸು ಮಗ, ಬುಡೋದು ಹೊಸ ಬಂಡಿ ಹೊಡೆಯುನು ಹಸು ಮಗ, ಅಲಿಸಿ ಕೇಳೋ ಬಸವಣ್ಣ, ಅಲಿಸಿ ಕೇಳೋ ಬಸವಣ್ಣ, ನಮ್ಮೆತ್ತು ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆ ಗಲ್ಲೆಂದು ನುಡಿದಾವೋ, ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆ ಗಲ್ಲೆಂದು ನುಡಿದಾವೋ. ಗಿರ್ಜಕ್ಕ, ಗಿರ್ಜಕ್ಕ ಎಲ್ಲೋದೇವಾ? ಓ ಗಿರ್ಜಕ್ಕ, ಫೋನ್ನೇ ಮಾತಾಡ್ತಿದ್ದೀಯಾ? ಬಾಲಕ್ಷ್ಮಕ್ಕ, ಊರಿಂದ ಫೋನ್ ಬಂದಿತ್ತು, ಮಾತಾಡ್ತಿದ್ದೆ. ಹೌದಾ, ಏನಂತವ ಸಮಾಚಾರ? ಏನ್ ಹೇಳವ ಸಮಾಚಾರನ, ನಮ್ ಸೋದ್ರ ಮಾವಂಗೆ ಹುಷಾರಿಲ್ಲಂತವ, ಆಸ್ಪತ್ರೆಗೆ ಸೇರಿಸಿದಾರಂತೆ. ಹೌದಾ, ಏನಾಗೈತಂತೆ? ಅದೇ ಲಕ್ಷ್ಮಕ್ಕ, ಈಗೆಲ್ಲರೂ ಸಕ್ಕರೆ ಫ್ಯಾಕ್ಟ್ರಿ ಆಗ್ಬಿಟ್ಟಾರ ನೋಡವ, ಸಕ್ಕರೆ ಕಾಯಿಲೆ ಯಾಕೋ ಜಾಸ್ತಿ ಆಗಿತ್ತಂತವ. ಅದೇನೋ ಗಿರ್ಜಕ್ಕ, ಎಷ್ಟ್ ಜಾಸ್ತಿ ಆಗ್ಬಿಟ್ಟತಿ. ಈಗಂತೂ ಮನೆಗೊಬ್ರು ಶುಗರ್ ಪೇಷಂಟ್. ಈ ಸಕ್ಕರೆ ಕಾಯಿಲೆ ಮುಂಚೆ ಎಲ್ಲ ಇರ್ಲಿಲ್ಲ ಹೇಳು. ಹ್ಞೂ ಲಕ್ಷ್ಮಕ್ಕ, ಆ ಡಾಕ್ಟರ್ ಹೇಳ್ತಾರೆ ನಾವ್ ಈಗ ಊಟ ಮಾಡ್ತೀವಲ್ಲ, ಆ ಊಟದಿಂದಲೇ ಅಂತೆ ಈ ಕಾಯಿಲೆ ಗೀಲೆ ಎಲ್ಲ ಜಾಸ್ತಿ ಆಗ್ತಿರೋದು. ಹಂಗಂತ ಏನ್ ಲಕ್ಷ್ಮಕ್ಕ, ಗಿರ್ಜಕ್ಕ ಇಬ್ರು ಬೆಳಗ್ ಬೆಳಗ್ಗೆನ ಒಂದ್ ಕಡೆ ಸೇರ್ಕೊಂಡ್ಬಿಟ್ಟಿದ್ದೀರಿ. ಬಾರಮ್ಮಣ, ನಾನು ಸಕ್ಕರೆ ಮುಗ್ದೋಗಿತ್ತು, ಗಿರ್ಜಕ್ನ ಹತ್ರ ತಗೊಂಡೋಗೋಣ ಅಂತ ಬಂದೆ. ಅಷ್ಟೊತ್ತಿಗೆ ಗಿರ್ಜಕ್ಕಂಗೆ ಊರಿಂದ ಫೋನ್ ಬಂದಿತ್ತು, ಮಾತಾಡ್ಕೊಂಡು ನಿತ್ಕೊಂಡ್ವಿ. ಹೌದಾ ಗಿರ್ಜಕ್ಕ, ಏನಂತ ಸಮಾಚಾರ, ಎಲ್ರ ಆರಾಮಾಗಿದಾರಲ್ಲ? ಇಲ್ಲ ರಮಣ್ಣ, ನಮ್ ಸೋದ್ರ ಮಾವಂಗೆ ಆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿ ಹುಷಾರಿಲ್ದಂಗಾಗಿ ಆಸ್ಪತ್ರೆ ಸೇರ್ಕೊಂಡವ್ರಂತ ಕಣ್ಣ. ಹೌದಾ, ಅವತ್ತು ನಮ್ಮೂರು ಆಶಾ ಕಾರ್ಯಕರ್ತಿ ಒಂದು ಕಾರ್ಯಕ್ರಮ ಮಾಡಿ ಡಾಕ್ಟರ್ ಕರೆಸಿದ್ರಲ್ಲ, ಅವ್ರು ಹೇಳ್ತಿದ್ರು ಈ ರಾಗಿ ನವಣೆ ಸಾವೆ ಜೋಳ ಇಂತ ಪದಾರ್ಥಗಳನ್ನೆಲ್ಲ ತಿನ್ಬೇಕಂತ, ಅದಕ್ಕ ತಕ್ಕಂತ ಕೆಲಸನೂ ಮಾಡ್ಬೇಕಂತ. ಹೌದ್ ರಮಣ, ಮತ್ ಮುಂಚೆ ಎಲ್ಲ ನಾವ್ ಅವನ್ನೇ ಅಲ್ವಾ ತಿಂತಿದ್ದೋ, ಈ ನೆಲಕ್ಕೆ ಎಲ್ಲಿದ್ವು ನಾವ್ ಕಂಡಂಗೆ? ಹ್ಞೂ ಲಕ್ಷ್ಮಕ್ಕ, ರೊಟ್ಟಿ ಮುದ್ದೆ ನವಣಕ್ಕೆ ಅನ್ನನೆ ಅಲ್ವಾ ನಾವ್ ಉಣ್ತಿದ್ದು. ಹೌದ್ ಕಣಕ್ಕ, ಆದ್ರೆ ಈಗೀಗ ಅವನ್ನೆಲ್ಲ ಬಿಟ್ಬಿಟ್ಟಿದೀವಿ ನೋಡು, ಬರೇ ನೆಲಕ್ಕೆ ತಿನ್ನಕತ್ತೀವಿ, ಅದು ಸುಲಭ ನೋಡು, ಅದಕ್ಕೆ ಈ ಕಾಯಿಲೆಗಳೆಲ್ಲ ಬರ್ತಾವಂತ ಡಾಕ್ಟರ್ ಹೇಳ್ತಿದ್ರು. ಅದೇನೋ ಸರಿ ರಮಣ, ಅದೇ ರೊಟ್ಟಿ ಮುದ್ದಿ ಎಲ್ಲ ಎಲ್ ತಿನ್ನಕತ್ತಪ್ಪ, ಒಂಚೂರು ಅನ್ನ ಎಲ್ಲಿದ್ರೆ ಹೆಂಗೇಳು? ಅಯ್ಯೋ ನೀ ಹಂಗಂತೀಯಲ್ಲ ಲಕ್ಷ್ಮಕ್ಕ, ಈ ಪ್ಯಾಟಿ ಜನ ಎಲ್ಲ ರಾಗಿ ಜೋಳ ನವಣೆ ಅಂದ್ರ ಉಡ್ಕೊಂಬಂದು ತಗೋತಾರಂತೆ, ಅದ್ರಾಗ ಈ ರಾಸಾಯನಿಕ ಗೊಬ್ಬರ ಹಾಕಿದಂಗ್ ಬೆಳೆದ್ರಂತೂ ದುಡ್ಡು ಜಾಸ್ತಿ ಇದನ್ನ ತಗೋತಾರಂತೆ. ಹೂರಮ್ಮಣ್ಣ, ನಾನು ಕೇಳಿದೀನಿ ಈ ರಾಗಿ ನವಣೆ ಸಾವೆ ಜೋಳ ಎಲ್ಲ ಬಳಸ್ಕೊಂಡು ಶಾವ್ಗೆ ಹಪ್ಪಳ ಸಂಡ್ಗೆ ಎಲ್ಲ ಮಾಡ್ತಾರಂತ ಕಣ್ಣಣ್ಣ. ಆ ಜೋಳದ ರೊಟ್ಟಿನೂ ಮಾಡಿ ಮಾರಾಟ ಮಾಡಿ ಅದನ್ನೇ ಒಂಥರ ಹೆಣ್ಮಕ್ಳು ಉದ್ಯೋಗನು ಮಾಡ್ಕೊಂಡಾರಂತೆ. ಹ್ಞೂ ಗಿರ್ಜಕ್ಕ, ಆ ರೇಣುಕಕ್ಕ ಇದ್ದಾಳಲ್ಲ ಅವಳು ಮಾಡ್ತಿದ್ದಾಳೆ, ಕೃಷಿ ಇಲಾಖೆಯಿಂದ ಮೆಷಿನ್ ತಗೊಂಡು ರಾಗಿ ಹಿಟ್ಟು ಮಾಡಿ ಪ್ಯಾಕೆಟ್ ಮಾಡಿ ಪ್ಯಾಟೆಗೆ ಮಾರಾಟ ಮಾಡ್ತಾಳಂತೆ, ಶೇಂಗಾ ಎಣ್ಣೆ ಮಾಡಿ ಬಾಟ್ಲಿಗೆ ತುಂಬಿನೂ ಮಾರಾಟ ಮಾಡ್ತಾಳಂತೆ ಅಕ್ಕಿ. ಹೌದ್ ಲಕ್ಷ್ಮಕ್ಕ, ನಮ್ಮೂರ್ನಾಗೆ ಆ ಸರೋಜಕ್ಕ ಇದ್ದಾಳಲ್ಲ, ಸರೋಜಕ್ಕನು ಆಟೆಯ, ರಾಗಿ ಜೋಳ ಸಾವೆ ಎಲ್ಲ ಉಪಯೋಗಿಸ್ಕೊಂಡು ಅದನ್ನ ಫುಡ್ ಮಾಡ್ತಾಳೆ ಕಣಕ್ಕ, ಎಷ್ಟು ಚೆನ್ನಾಗಿ ಪ್ಯಾಕೆಟ್ ಮಾಡ್ತಾಳೆ ಅಂತೀಯ, ನೋಡಿದ್ರನ್ನ ತಗೋಬೇಕು ಅನ್ಸುತ್ ನೋಡವ. ಹೌದ್ ಕಣಕ್ಕ, ನಾ ಕೃಷಿ ಎಕ್ಸಿಬಿಷನ್ ಅದ ನೋಡಿದ್ ನೋಡು, ಇಂಥವೆಲ್ಲ ಅವ್ರು ಎಲ್ಲಿ ತಿಳ್ಕೊಂತಾರೋ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ನೋಡು. ಏನ್ ರಮಣ್ಣ, ಎಲ್ಲ ಸೇರ್ಕೊಂಡು ಏನೋ ಪಂಚಾಯತಿ ಮಾಡ್ತಿರೋ ಹಂಗಿದೆ. ಗಿರ್ಜಕ್ಕ, ಕೃಷಿ ಅಧಿಕಾರಿಗಳು ಬಂದ್ರು, ಒಂದ್ ಕುರ್ಚಿ ತರವ. ಇದೋ ರಮಣ್ಣ ತಂದೆ. ಬರ್ ಸಾಹೇಬ್ರೆ ಕುತ್ಕೊಳ್ರಿ, ನಾವ್ ಹಿಂಗ ಮಾತಾಡ್ತಾ ಮಾತಾಡ್ತಾ ಈ ಸಕ್ಕರೆ ಕಾಯಿಲೆ ರಾಗಿ ಜೋಳ ನವಣೆ ಸಾವೆ ಅಂತ ಮಾತಾಡ್ತಿದ್ವಿ, ಅಷ್ಟೊತ್ತಿಗೆ ನೀವ್ ಬಂದ್ರಿ ನೋಡ್ರಿ. ಹೌದಾ, ಒಳ್ಳೆ ವಿಷಯನೇ ಮಾತಾಡ್ತಿದ್ದೀರಾ. ನೀವ್ ಹೇಳಿರಲ್ಲ ನವಣೆ ಸಾವೆ ಬರ್ಗು ಆರ್ಕ ಊದ್ಲು ಕೋರ್ಲೆ ಇವನ್ನೆಲ್ಲ ನಾವು ಸಿರಿಧಾನ್ಯ ಅಂತ ಹೇಳ್ತೀವಿ. ಸಿರಿ ಅಂದ್ರೆ ಸಂಪತ್ ಅಲ್ವಾ, ಇವುಗಳನ್ನು ತಿಂದ್ರೆ ನಮಗ್ ಸಂಪತ್ ಬರುತ್ತೆ ಅಂತ ಅರ್ಥ. ಏ ನೀವ್ ಒಳ್ಳೆ ಹೇಳಿದ್ರಿ ನೋಡ್ರಿ ಸಾಹೇಬ್ರೆ, ಇವನ್ನೆಲ್ಲ ತಿಂದ್ರೆ ಎಲ್ಲಾರು ಸಂಪತ್ ಬಂದಿತ್ತಾ? ಲಕ್ಷ್ಮಕ್ಕ, ಸಂಪತ್ತು ಅಂದ ತಕ್ಷಣ ನೀವು ದುಡ್ಡು ಬೆಳ್ಳಿ ಬಂಗಾರ ಅಂತ ಲೆಕ್ಕ ಹಾಕ್ತೀರಾ ಅನ್ಸುತ್ತೆ. ಇಲ್ಲಿ ನಾನ್ ಹೇಳ್ತಿರೋದು ಆರೋಗ್ಯ ಸಂಪತ್ತು, ಆರೋಗ್ಯವೇ ಭಾಗ್ಯ ಅಂತ ಕೇಳಿಲ್ವಾ? ಅದು ಕರೆಕ್ಟ್ ಆಗಿ ಹೇಳಿದ್ರಿ ಸರ್, ಈ ಕೊರೋನಾ ಬಂದಿದಾಗ ಎಲ್ರಿಗೂ ಇದು ಗೊತ್ತಾಗ್ತೈತೆ. ನಿಜ ರಾಮಣ್ಣ, ಜೀವನದಲ್ಲಿ ಒಂದೊಂದ್ ಘಟನೆ ಒಂದೊಂದ್ ಪಾಠ ಕಲಿಸುತ್ತೆ. ಸಿರಿಧಾನ್ಯದ ಬಗ್ಗೆ ಮಾತಾಡ್ತಿದ್ದೀವಿ ಅಲ್ವಾ, ಸಿರಿಧಾನ್ಯಗಳು ಆಕಾರದಲ್ಲಿ ಸಣ್ಣವಾಗಿದ್ರೂ ಹೆಚ್ಚಿನ ಪೋಷಕಾಂಶ ಹೊಂದಿರ್ತವೆ. ನಾರಿನಾಂಶ ಹೆಚ್ಚಾಗಿರೋದ್ರಿಂದ ನಿಧಾನವಾಗಿ ಪಚನ ಆಗಿ ದೇಹಕ್ಕೆ ಸಕ್ಕರೆ ಅಂಶ ನಿಧಾನವಾಗಿ ಸಿಗುತ್ತೆ. ಹಾಗಾಗಿ ಮಧುಮೇಹಿಗಳು ಅಂದ್ರೆ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ತುಂಬಾ ಒಳ್ಳೇದು. ಹೌದಾ ಸಾಹೇಬ್ರೇ, ಈ ಸಣ್ಣ ಕಾಳಿನಾಗೆ ಆಟಕ್ಕೊಂದೆಲ್ಲ ಒಳ್ಳೆ ಗುಣ ಅದವ? ಹೌದ್ ಗಿರ್ಜಕ್ಕ, ಮತ್ತೆ ಇವುಗಳಲ್ಲಿ ಸುಣ್ಣ, ಕಬ್ಬಿಣ, ರಂಜಕದ ಅಂಶ ಜಾಸ್ತಿ ಇರೋದ್ರಿಂದ ವಯಸ್ಸಾದ ಮೇಲೆ ಕಾಲ್ ನೋವು, ಮಂಡಿ ನೋವು, ರಕ್ತಹೀನತೆ ಇವೆಲ್ಲ ಬರೋಲ್ಲ. ಮಕ್ಕಳಿಗೂ ಕೊಡ್ಬೋದ ಸಾಹೇಬ್ರೇ? ಅವನ್ನ ಕೊಡ್ಬೋದು ರಾಮಣ್ಣ. ನೋಡು, ಈ ಆರೋಗ್ಯ ಇಲಾಖೆ ಅವರೊಂದು ಪಾಂಪ್ಲೆಟ್ ಕೊಟ್ಟಿದ್ದಾರೆ ನೋಡ್ರಿ, ಇದರಲ್ಲಿ ಅವ್ರು ಹೇಳ್ತಾರೆ ಸಿರಿಧಾನ್ಯಗಳನ್ನ, ರಾಗಿನ, ಇವನ್ನೆಲ್ಲ ನೆನೆ ಹಾಕಿ ಮೊಳಕೆ ಕಟ್ಟಿ ಆಮೇಲೆ ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಬಟ್ಟೆಯಲ್ಲಿ ಸೋಸಿ ಆ ಹಿಟ್ಟಿನಿಂದ ಮಕ್ಕಳಿಗೆ ಗಂಜಿ ಮಾಡ್ಕೊಡ್ಬೋದಂತೆ. ಇನ್ನು ಸ್ವಲ್ಪ ದೊಡ್ಡವ್ರಿಗೆ ಈ ಹಿಟ್ಟಿಗೆ ಬೆಲ್ಲ ಸೇರಿಸಿ ಉಂಡೆನೂ ಕೂಡ ಮಾಡ್ಕೊಡ್ಬೋದಂತೆ. ಹೌದಾ ಸಾಹೇಬ್ರೇ? ಗಿರ್ಜಕ್ಕ, ನಾವೆಲ್ಲ ಒಡ್ರಾಗಿಟ್ಟಂತ ಮಾಡ್ತಿದ್ವಲ್ಲ, ಅದೇ ಅಲ್ವಾ ಇದು? ಹೂ ಲಕ್ಷ್ಮಕ್ಕ, ಅವಾಗೆಲ್ಲ ಅದಿಟಾಕನ್ ಒಡ್ರಾಗಿಟ್ಟು ಅದು ಇದು ಮಾಡ್ತಿದ್ವವ. ಗಿರ್ಜಕ್ಕ, ಲಕ್ಷ್ಮಕ್ಕ, ನೀವು ಹಳ್ಳಿ ಹೆಣ್ಮಕ್ಳು, ಬಹಳ ಜಾಣರು, ಎಲ್ಲ ಮಾಡ್ತೀರ. ಆದ್ರೆ ಯಾಕೆ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ದಂಗೆ ಮಾಡ್ತಿರ್ತೀರ. ಹೌದ್ ಸರ್, ನಾನು ಕೃಷಿ ಎಕ್ಸಿಬಿಷನ್ ಅಲ್ಲಿ ನೋಡ್ತಿದ್ದೆ, ಹೆಣ್ಮಕ್ಳು ಇದನ್ನ ಉದ್ಯೋಗನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನ. ಹೌದು ರಮಣ್ಣ, ಅದನ್ನ ನಾವು ಆಹಾರ ಪದಾರ್ಥಗಳ ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ನಮ್ ರೈತರು ಯಾರು ಬೇಕಾದ್ರೂ ಹೀಗೆ ಮೌಲ್ಯವರ್ಧನೆ ಮಾಡಿ ತಮ್ಮದೇ ಆದ ಹೆಸರಿನಲ್ಲಿ ಮಾರಾಟ ಮಾಡಬಹುದು. ಇದನ್ನ ನಾವು ಬ್ರ್ಯಾಂಡಿಂಗ್ ಮತ್ತೆ ಲೇಬ್ಲಿಂಗ್ ಅಂತ ಕರಿತೀವಿ. ಅದ್ ಹೆಂಗ್ ಮಾಡಕ್ಕದಿ ಸಾಹೇಬ್ರೇ? ಅಷ್ಟೊಂದ್ ಹಣ ಎಲ್ಲಿ ತರ್ತೀರಿ ನೀವು? ಮತ್ತೆ ಈ ಹೆಸರು ಇಡೋದು ಅವೆಲ್ಲ ನಮಗೆ ಗೊತ್ತಾಗಲ್ ಬಿಡ್ರಿ. ಅವು ರಮಣ, ಹಂಗೆ ಕೈ ಚೆಲ್ಲಿದ್ರೆ ಹೆಂಗೆ? ಮೊದ್ಲು ಮಾಡ್ಬೇಕು ಅನ್ನೋ ಮನಸ್ಸಿರ್ಬೇಕು. ಮನಸ್ಸಿದ್ರೆ ಮಾರ್ಗ ಅಲ್ವಾ? ನೋಡಿ, ನಮ್ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ODOP ಅಂತ ಅದ್ರ ಹೆಸರು. ಸಾಹೇಬ್ರೆ, ಈ ODOP ಅಂದ್ರೇನು? ಲಕ್ಷ್ಮಕ್ಕ, ODOP ಅಂದ್ರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್, ಒಂದು ಜಿಲ್ಲೆ ಒಂದು ಉತ್ಪನ್ನ, ಅಥವಾ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಗೊಳಿಸುವಿಕೆ ಯೋಜನೆ, PMFME ಅಂತಲೂ ಹೇಳ್ತಾರೆ. ಈ ಹೆಸರು ಬಾರಿ ದೊಡ್ಡದೈತ್ರಿ ಸಾಹೇಬ್ರೆ, ಹಂಗಾದ್ರೆ ಅದರಿಂದ ನಮ್ಗೆ ಏನ್ ಲಾಭ ಐತ್ರಿ? ನೋಡಿ, ಹೊಸದಾಗಿ ಯಾರಾದ್ರೂ ಆಹಾರ ಸಂಸ್ಕರಣಾ ಘಟಕಗಳನ್ನ ಆರಂಭಿಸ್ತೀವಿ ಅಂದ್ರೆ, ಅಥವಾ ಈಗಾಗಲೇ ಸಂಸ್ಕರಣಾ ಘಟಕ ಇದ್ದು ಅದನ್ನ ಏನಾದ್ರೂ ಇಂಪ್ರೂವ್ ಮಾಡ್ಕೊಳ್ತೀವಿ ಅಂದ್ರೆ, ಅಂತವರಿಗೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಯಾರು ಬೇಕಾದ್ರೂ ಮಾಡಬಹುದು ಸಾಹೇಬ್ರೆ ಅದನ್ನ? ಹೂ ರಾಮಣ್ಣ, ವೈಯಕ್ತಿಕವಾಗಿ ಆಹಾರ ಸಂಸ್ಕರಣೆ ಮಾಡ್ತಿರೋರು, ಇಲ್ಲ ಆಹಾರ ಸಂಸ್ಕರಣೆಯಲ್ಲಿ ಆಸಕ್ತಿ ಉಳ್ಳಂತಹ ರೈತ ಉತ್ಪಾದಕ ಗುಂಪುಗಳು ಅಥವಾ ಸ್ವಸಹಾಯ ಸಂಘಗಳು ಹಾಗೂ ಸಹಕಾರ ಸಂಘಗಳು ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಸಾಹೇಬ್ರೆ, ಈಗಾಗ್ಲೇ ಏನಾದ್ರೂ ಮಾಡ್ತಿದ್ರೆ ಅಂತವ್ರಿಗೆ ಈ ಸೌಲಭ್ಯ ಸಿಗುತ್ತೇನ್ರಿ? ಹೂ ಲಕ್ಷ್ಮಕ್ಕ, ಅಂತವ್ರಿಗೂ ಸೌಲಭ್ಯ ಇದೆ. ಈಗ ನೋಡಿ, ನಮ್ ದಾವಣಗೆರೆ ಜಿಲ್ಲೆಗೆ ಈ ಯೋಜನೆಯಡಿ ಸಿರಿಧಾನ್ಯ ಬೆಳೆಗಳು ಆಯ್ಕೆಯಾಗಿದ್ದಾವೆ. ಹೊಸದಾಗಿ ಮಾಡುವಂತವರು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಘಟಕ ಮಾಡಿಸ್ಕೋಬಹುದು. ಈಗಾಗಲೇ ಬೇರೆ ಆಹಾರ ಸಂಸ್ಕರಣೆ ಘಟಕ ಇದ್ರೆ ಬೇರೆ ಬೆಳೆಗಳಿಗೂ ಕೂಡ ಅವಕಾಶ ಇದರಲ್ಲಿದೆ. ಓ, ಈ ಕಾರ್ಯಕ್ರಮ ಬಹಳ ಚೆನ್ನಾಗೈತೆ ಸಾಹೇಬ್ರೆ. ಅರ್ಜಿ ಸಲ್ಲಿಸಕ್ಕೆ ನಮ್ಮ ಹೆಸರಲ್ಲೇನಾದ್ರೂ ಹೊಲ ಇರಬೇಕೇನ್ರಿ? ಇಲ್ಲ ಲಕ್ಷ್ಮಕ್ಕ, ಈ ಯೋಜನೆಯಡಿ ಅರ್ಜಿ ಸಲ್ಲಿಸಲು ನಿಮ್ಮ ಹೆಸರಿನಲ್ಲಿ ಯಾವುದೇ ಹೊಲ ಇರಬೇಕು ಅಂತ ನಿಯಮ ಇಲ್ಲ. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವವರು ಅಥವಾ ಆಸಕ್ತಿ ಉಳ್ಳ ಯಾವುದೇ ವ್ಯಕ್ತಿ ಈ ಯೋಜನೆಯಡಿ ಅರ್ಜಿ ಹಾಕಬಹುದು. ಹೌದಾ ಸಾಹೇಬ್ರೆ, ಬಹಳ ಚಲೋ ಆಯ್ತು ನೋಡ್ರಿ. ಈ ಮಿಷನ್ ಗಿಷನ್ ಹಾಕಕ್ಕೆಲ್ಲ ಜಾಗ ನಮ್ಮ ಹೆಸರಿನಾಗೆ ಇರ್ಬೇಕಾ ಇಲ್ಲ ಬೇರೆ ಹೆಸರಲ್ಲಿದ್ರು ನಡೀತತ್ತ? ನೋಡಿ ಗಿರ್ಜಕ್ಕ, ನಿಮ್ದೇ ಜಾಗ ಆದ್ರೆ ಒಳ್ಳೇದು. ಜಾಗ ಇಲ್ಲ ಅಂದ್ರೆ ಬೇರೆಯವರ ಜಾಗ ಇದ್ರೆ ಅದಕ್ಕೆ ಕರಾರು ಒಪ್ಪಂದ ಪತ್ರ ಕೊಡ್ಬೇಕಾಗುತ್ತೆ. ಎಲ್ಲ ಸರಿ ಸರ್, ಆದ್ರೆ ಇಷ್ಟೆಲ್ಲ ಮಾಡ್ಬೇಕಂದ್ರೆ ದುಡ್ಡಿಗೇನ್ ಮಾಡೋದು? ರಮಣ್ಣ, ನಿಮಗೆ ಆರ್ಥಿಕವಾಗಿಯೂ ಸರ್ಕಾರದವರೇ ಸಹಾಯ ಮಾಡ್ತಾರೆ. ಅಂದ್ರೆ ವೈಯಕ್ತಿಕ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ, ಇಲ್ಲ ಅಂದ್ರೆ ಸ್ವಸಹಾಯ ಸಂಘಗಳು ಅಥವಾ ರೈತ ಉತ್ಪಾದಕ ಸಹಕಾರ ಸಂಘಗಳು ಈ ಯೋಜನೆಯಡಿ ಅರ್ಜಿ ಸಲ್ಲಿಸಿದ್ರೆ ಅರ್ಹ ಘಟಕಗಳಿಗೆ ಬ್ಯಾಂಕ್ನಿಂದ ಸಾಲ ಸಿಗುತ್ತೆ ಹಾಗೂ ಸರ್ಕಾರದಿಂದ ಶೇಕಡ 35% ಸಹಾಯಧನನು ಸಿಗುತ್ತೆ. ಓ, ಸರ್ಕಾರದಿಂದ ಇಷ್ಟೆಲ್ಲ ಸಹಾಯ ಐತೆ ಸಾಹೇಬ್ರೆ, ಹಂಗಾದ್ರೆ ನಾವೇನ್ ದುಡ್ಡು ಹಾಕೋದ್ ಬೇಡೇನ್ರಿ? ಲಕ್ಷ್ಮಕ್ಕ, ನೀವು ಏನ್ ಮಾಡಬೇಕು ಅಂದ್ಕೊಳ್ತಿರೋ ಆ ಯೋಜನೆಯ ವೆಚ್ಚದ ಕನಿಷ್ಠ 10% ವೆಚ್ಚನ ಫಲಾನುಭವಿಗಳೇ ಭರಿಸಬೇಕಾಗುತ್ತೆ, ಬಾಕಿ ಬ್ಯಾಂಕ್ ಸಾಲ ಆಗುತ್ತೆ. ಈಗ ನೋಡಿ, 100 ಭಾಗ ಅಂತ ಇಟ್ಕೊಂಡ್ರೆ 10 ಭಾಗ ನೀವು ಹಾಕ್ಬೇಕು, ಇನ್ನ 35 ಭಾಗ ಸರ್ಕಾರದ ಸಹಾಯಧನ ಸಿಗುತ್ತೆ. ಇನ್ನ ಉಳಿದ 55 ಭಾಗ ಬ್ಯಾಂಕ್ ನಿಂದ ಸಾಲ ದೊರೆಯುತ್ತೆ. ಓ, ಸರ್ಕಾರದವರು ಸಹಾಯಧನನು ಕೊಡ್ತಾರ ಸಾಹೇಬ್ರೆ? ಹಂಗಾದ್ರೆ ಮಾಡ್ಬೋದು ಬಿಡ್ರಿ. ಆದ್ರೆ ಈ ಬ್ಯಾಂಕಿಗೆ ಹೋಗೋದು ಮಾಡೋದು ಎಲ್ಲ ತ್ರಾಸು ಸಾಹೇಬ್ರೆ. ಈ ಮನೆ ಕೆಲ್ಸ ಹೊಲ ಕೆಲ್ಸ ಎಲ್ಲ ಬಿಟ್ಟು ನಮ್ಗೆ ಓಡಾಡಕ್ ಆಗಲ್ಲ. ಈ ಸಂಘದ ಕೆಲ್ಸಕ್ಕೆ ಹೋಗಕ್ ನಮ್ಗೆ ಟೈಮ್ ಇರಲ್ಲ. ಇದು ಆಗೇನಿಲ್ಲ ಗಿರ್ಜಕ್ಕ, ಈಗ ಕಂಪ್ಯೂಟರ್ನಲ್ಲೇ ನೀವು ಅರ್ಜಿ ತುಂಬೋದು. ಅರ್ಜಿ ತುಂಬೋಕೆ ಮತ್ತೆ ಬ್ಯಾಂಕ್ ನಲ್ಲಿ ನಿಮ್ಗೆ ಸಹಾಯ ಮಾಡೋಕೆ ಸರ್ಕಾರದಿಂದ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಂತ ನೇಮಿಸಿರ್ತಾರೆ, ಅವ್ರು ಬಂದು ನಿಮ್ಗೆ ಸಹಾಯ ಮಾಡಿಕೊಡ್ತಾರೆ. ಹೌದಾ ಸಾಹೇಬ್ರೆ? ಹಂಗಾದ್ರೆ ನಮ್ದು ಬ್ಯಾಂಕ್ ನಿಗೆ ಸ್ವಲ್ಪ ಸಾಲ ಐತ್ರಿ, ನಮ್ಗೆ ಸಾಲ ಮತ್ ಕೊಡ್ತಾರೇನ್ರಿ? ಲಕ್ಷ್ಮಕ್ಕ, ನೀವು ಸಾಲ ಸರಿಯಾಗಿ ಕಟ್ಟಿದೀರಾ? ಓ, ಕಟ್ತೀವಿ ಸಾಹೇಬ್ರೆ. ನಾವು ಸ್ವಸಹಾಯ ಗುಂಪಲ್ವ ಮಾಡ್ಕೊಂಡಿದೀವಲ್ಲ, ಅಷ್ಟು ಮಾಡದೇ ಇದ್ರೆ ಹೆಂಗ್ ಹೇಳ್ರಿ ಸಾಹೇಬ್ರೆ? ನಾವೆಲ್ಲ ಸಾಲದ ಕಂತನ್ನ ಕರೆಕ್ಟ್ ಆಗಿ ಕಟ್ಬಿಡ್ತೀವ್ರಿ, ತಪ್ಸದೇ ಇಲ್ಲ. ಅದೇನೋ ಅಂತಾರಲ್ಲ, ದೇವ್ರ ಮೇಲಿನ ಹೂ ತಪ್ಪಿದ್ರುನು ನಾವು ಸಾಲ ಕಟ್ಟೋದು ತಪ್ಪಂಗಿಲ್ಲ ನೋಡ್ರಿ, ಹಂಗೆ ನಮ್ ಹೆಣ್ಮಕ್ಳೆಲ್ಲ. ಲಕ್ಷ್ಮಕ್ಕ, ನಾವು ಏನಾದ್ರೂ ಮಾಡೋಣವಾ? ನೋಡು, ಈ ಬೆಳೆ ಎಲ್ಲ ಕಟಾವ್ ಆದ್ಮೇಲೆ ದೀಪಾವಳಿ ಹಬ್ಬ ಮುಗೀತು ಅಂದ್ರೆ ನಾವು ಆರಾಮಾಗೇ ಇರ್ತೀವಿ. ಆ ಟೈಮ್ನೆಲ್ಲ ಬಳಸ್ಕೊಂಡು ನಾವ್ ಇಂಥವೆಲ್ಲ ಮಾಡ್ಬೋದು. ನೋಡು, ನಮ್ಗೂ ಒಂಚೂರು ದುಡಿಮೆ ಆಕೈತೆ, ಒಂದ್ ನಾಕಾರು ಜನಕ್ಕೆ ಕೆಲ್ಸನೂ ಕೊಟ್ಟಂಗಾಕತ್ತವಾ? ಏ, ಅದ್ ಹೆಂಗಾಗುತ್ತೆ ಗಿರ್ಜಕ್ಕ? ನೀನ್ ಬಿಡು, ಏನಾರ ಹೇಳಿದ ಕೂಡಲೇ ಪಟ್ ಅಂತ ಮಾಡ್ಬಿಡ್ತೀಯ, ಬಾರಿ ಧೈರ್ಯ ಕಣವ ನಿನಗೆ. ಹಂಗಲ್ಲ ಲಕ್ಷ್ಮಕ್ಕ, ಈಗ ಈ ಸಾಹೇಬ್ರು ಈ ಕಾರ್ಯಕ್ರಮದ ಬಗ್ಗೆ ಇಷ್ಟ ಕಂಡೆಲ್ಲ ಹೇಳಿದ್ದಾರೆ, ಏನೇನೆಲ್ಲ ಅವಕಾಶ ಅದಾವೆ ಅಂತಂದ್ ಹೇಳರೆ, ಅವಕಾಶ ನಮ್ ಮನೆ ಬಾಗ್ಲಿಗೆ ಬಂದೈತೆ ಕಣಕ್ಕ. ಈಗ ಬಿಟ್ರೆ ಮತ್ತೆ ಬರ್ತತೋ ಇಲ್ಲೋ ಯಾರ್ ಕಂಡರೆ? ಅದು ನಿಜಾನೇ ಗಿರ್ಜಕ್ಕ, ನಮ್ಮೂರ್ ಸರೋಜಕ್ಕ ಮಿಲ್ ಹಾಕ್ದಾಗೆ ನಂಗೂ ಹೇಳಿದ್ಲು ನಿಮ್ಮೂರಾಗ ಒಂದ್ ಮಾಡು ಅಂತ. ನಾನು ಧೈರ್ಯ ಮಾಡ್ಲಿಲ್ಲ, ಈ ಸಾರಿ ಏನಾರ ಆಗ್ಲಿ ಮಾಡೇ ಬಿಡ ನಡಿ. ಅಷ್ಟ್ ಮಾಡಿ ಗಿರ್ಜಕ್ಕ, ಈ ನಮ್ಮೂರ್ ಹೆಣ್ಮಕ್ಳು ಮುಂದಿನ ಸರಿ ಎಕ್ಸಿಬಿಷನ್ ದಾಗ ಒಂದ್ ಅಂಗಡಿ ಹಾಕದ್ ನೋಡ್ಬೇಕು ನೋಡ್ ನಾನು. ಸಾಹೇಬ್ರೆ, ಸಹಾಯಧನ ಪಡೆಯಕ್ಕೆ ನಾವು ಏನೇನ್ ದಾಖಲೆಗಳನ್ನೆಲ್ಲ ಕೊಡ್ಬೇಕು? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಗಿರ್ಜಕ್ಕ. ಅರ್ಜಿ ಸಲ್ಲಿಸೋದೆಲ್ಲ ಪೂರ್ತಿ ಆನ್ಲೈನ್ ಅಲ್ಲೇ, ಅಂದ್ರೆ ಕಂಪ್ಯೂಟರ್ನಲ್ಲೇ ನೀವು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವಾಗ ಮುಖ್ಯವಾಗಿ ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ನೀವು ತಯಾರಿಸುವ ಉತ್ಪನ್ನದ ವಿವರ, ಉತ್ಪಾದನಾ ವೆಚ್ಚ, ಮಾರಾಟದ ವಿವರ, ಅಂದ್ರೆ ಎಷ್ಟು ಬೆಲೆಗೆ ಮಾರಾಟ ಮಾಡ್ತೀರಾ, ಅದರಿಂದ ಎಷ್ಟು ಲಾಭ ನಿರೀಕ್ಷೆ ಮಾಡ್ತೀರಾ ಅನ್ನೋ ವಿವರನ ನೀವು ಕೊಡಬೇಕಾಗುತ್ತೆ. ನೀವೇ ನೇರವಾಗಿ ಅರ್ಜಿ ಹಾಕಬಹುದು, ಇಲ್ಲ ಅಂದ್ರೆ ಜಿಲ್ಲೆಯ ನೋಡಲ್ ಅಧಿಕಾರಿ ಅವ್ರದ್ದು ಫೋನ್ ನಂಬರ್ ಇದೆ, ಅದನ್ನ ಬರೆದ್ಕೊಳ್ಳಿ. 8277931105 ಅಥವಾ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಇವರ ಫೋನ್ ನಂಬರ್ ಸಂಖ್ಯೆ 8107508173. ಇವರಲ್ಲಿ ಯಾರಿಗಾದ್ರೂ ಫೋನ್ ಮಾಡಿ ನಿಮಗೆ ಏನಾದರೂ ಸಹಾಯ ಬೇಕಂದ್ರೆ, ಸಮಸ್ಯೆ ಇದ್ರೆ ಕೇಳಬಹುದು. ರಮಣ, ಫೋನ್ ನಂಬರ್ ಬರ್ಕೊಳಪ್ಪ. ಇನ್ನೊಂದ್ಸಾರಿ ಹೇಳಿ ಸರ್, ಬರ್ಕಂತೀನಿ. ನೋಡಿ, ದಾವಣಗೆರೆ ಜಿಲ್ಲೆಯ ನೋಡಲ್ ಅಧಿಕಾರಿ ಫೋನ್ ನಂಬರ್ ಸಂಖ್ಯೆ 8277931105 ಅಥವಾ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಇವರ ಫೋನ್ ಸಂಖ್ಯೆ 8107508173. ಮತ್ತೆ ಇನ್ನೇನ್ ಸಮಾಚಾರ? ನಾನು ಹೊರಡ್ಲಾ? ಮತ್ತೆ ಬೆಳೆ ಎಲ್ಲ ಹೆಂಗಿದಾವೆ ರಮಣ? ನಿಮ್ಮಂತ ಅಧಿಕಾರಿಗಳಿರ್ಬೇಕಾದ್ರೆ ನಮಗೇನ್ ತೊಂದ್ರೆ ಸರ್, ಟೈಮಿಗೆ ಸರಿಯಾಗಿ ಸಲಹೆ ಕೊಡ್ತಾ ಬಿಡ್ತೀರ, ಎಲ್ಲ ಚೆನ್ನಾಗಿವೆ ನೋಡಿ ಸರ್. ಹಾಗಾದ್ರೆ ನಾನಿನ್ನು ಹೊರಡ್ತೀನಿ. ಸಾಹೇಬ್ರೆ, ಒಂಚೂರು ಮಜ್ಜಿಗೆ ಕುಡ್ಕೊಂಡು ಹೋಗಂತ್ರಿ, ತಗೊಳ್ರಿ. ಅಯ್ಯೋ, ಇದೆಲ್ಲ ಯಾಕೆ ಗಿರ್ಜಕ್ಕ? ಇರ್ಲಿ, ತಗೊಳ್ರಿ ಸರ್. ಸರಿ, ಆಯ್ತು ಕೊಡ್ರಿ. ನೋಡ್ರಿ, ಈಗ ತಣ್ಣಗಾಯ್ತಲ್ಲ ಸಾಹೇಬ್ರೆ. ಹೌದು ಲಕ್ಷ್ಮಕ್ಕ, ಸರಿ ಆಯ್ತು, ನಾನಿನ್ ಬರ್ತೀನಿ. ಆಯ್ತು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನೇಗಿಲ ಚಕಲಿ ಸರಣಿಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಕುರಿತು ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾ ಪವನ್ ಎಂಪಿ, ಎಎಸ್ ಪ್ರತಿಮಾ, ರೇಖಾ ಆರ್ಜಿ ಹಾಗೂ ಸಂತೋಷ್ ಸಿ ದೊಡ್ಡಗೌಡರ್. ಕಾರ್ಯಕ್ರಮದ ಸಂಯೋಜನೆ ಬಿಎಂ ಪ್ರತಿಭಾ, ಸಹಾಯಕ ಕೃಷಿ ನಿರ್ದೇಶಕರು ದಾವಣಗೆರೆ. ಇನ್ನು ಇಂದಿನ ಪ್ರಶ್ನೆ, ಒಡಿಒಪಿ ಇದರ ವಿಸ್ತೃತ ರೂಪ ಏನು? ಪ್ರಶ್ನೆ ಇನ್ನೊಮ್ಮೆ, ಒಡಿಒಪಿ ಇದರ ವಿಸ್ತೃತ ರೂಪ ಏನು? ಈ ಪ್ರಶ್ನೆಗೆ ಕನ್ನಡದಲ್ಲಿಯೂ ಉತ್ತರವನ್ನು ಬರೆಯಬಹುದು.